31 ಕ್ವಿಂಟಲ್ ಗಂಟ ಬಂದದೆ ಒಂದ್ ಎಕರೆ ಈ ಸರಿ ವಿ ಎನ್ ಆರ್. ಅದರಲ್ಲೇ ಬೇರೆ ಬೇರೆ ತಳಿಗಳು? ಹಾ, ಬೇರೆ ಬೇರೆ ತಳಿ. ಅದು 22-33 ಪ್ಲಸ್ ಒಂದ್ ತಳಿ 25 ಕ್ವಿಂಟಲ್ ಅರೇಂಜ್ ಗೋಲ್ಡ್ ಅಂತ. ಅದು ಒಂದ್ ಎಕರೆ ಬೇರೆ, ಅದು 31 ಕ್ವಿಂಟಲ್ ಬಂದಿದೆ. ಈಗ ಒಳ್ಳೆ ಇಳುವರಿ ನಿಮ್ ಪ್ರಕಾರ? ಇದು ನಮ್ ಪ್ರಕಾರ ಇದು 22-33 ಅದು ಪ್ಲಸ್ ಒಳ್ಳೆ ಒಳ್ಳೆ ಇಳುವರಿ ಅದು. ಈಗ ಇಷ್ಟು ಇಳುವರಿ ಬರಬೇಕಾದ್ರೆ ಹೆಂಗಿತ್ತು ಕೃಷಿ ಕ್ರಮಗಳು? ಸರ್, ಗೊಬ್ಬರ ಎಲ್ಲ ಯಾವ ತರ ಪೂರೈಕೆ ಮಾಡಿದ್ರಿ? ಸರ್, ನಾನು ಫ್ಯಾಕ್ಟ್ರಿ 20-20 ಗೊಬ್ಬರ ಹಾಕಿರೋದು, ಜೊತೆಗೆ ಯೂರಿಯಾ, ಆಮೇಲೆ ಮೇಲೆ ಪಟಾಸು. ಸರ್, ಅದು ಔಷಧಿ ಎರಡು ಸರಿ ಫ್ರೈ ಮಾಡ್ಬೇಕಂತೆ, ನಾನು ಒಂದೇ ಸರಿ ಫ್ರೈ ಮಾಡಿರೋದು. ಎರಡು ಸರಿ ಮಾಡ್ಬೇಕಾಗಿತ್ತು, ಬಟ್ ಒಂದ್ಸರಿ ಮಿಸ್ ಆಯ್ತು. ಅದು ಮಿಸ್ ಆದ್ರೂ ಒಳ್ಳೆ ಇಳುವರಿ ಬಂದಿದೆ. ಹಾ, ಬಂತು ಬಂತು. ಅದರಲ್ಲೇ ಗೊಬ್ಬರ, ಸಾವಯವ ಗೊಬ್ಬರ ಎಲ್ಲ ಏನು ಸೇರ್ಸ? ಸರ್, ಅವೇನು ಸರಿ, ನಾನು ಹೊಲಕ್ಕೆ ಸಾಲ್ತಿಲ್ಲ, ಅದು ಗದ್ಗೆನ ಹಾಕಿಲ್ಲ. ಎಲ್ಲ 2-3 ವರ್ಷ ಆಗದೆ ಹಾಕಿ, ಈ ವರ್ಷ ಹಾಕ್ಬೇಕು. ಈ ವರ್ಷ ಹಾಕಿಸ್ತೀನಿ. ಮಣ್ಣು ಪರೀಕ್ಷೆ ಮಾಡಿಸ್ತೀರಾ? ಮಾಡಿಸಿಲ್ಲ ಸರ್, ಮಾಡಿಸ್ಬೇಕು. ಕಬ್ಬಿನ ಬೆಳೆಯಲ್ಲೂ ಒಂದು ಒಳ್ಳೆ ಇಳುವರಿ ಬಂತು ಅಂತ ಹೇಳ್ತಾರೆ. ಎಷ್ಟು ಬಂದಿತ್ತು ಸರ್? ನಂದು ಒಂದ್ ಎಕರೆಯಲ್ಲಿ 74 ಟನ್ ಗಂಟ ಇಳುವರಿ ಬಂದದೆ. ಯಾವ್ದು ತಳಿ ಸರ್? ಅದು 5176. ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಹೊಡೆದ್ರ ಸರ್? ನಮ್ದು ICL ಮಕ್ಕೊಳ್ಳಿ, ಅಲ್ಲಿ ಹಾಕಿದ್ರಿ. ರೇಟ್ ಸಿಕ್ತು ಸರ್? ಅಲ್ಲಿ ನಮ್ಗೆ ಟೋಟಲಿ 2650 ಬಿಲ್ ಮಾಡ್ತಾರೆ. ಆಳುಕೂಲಿ ಲಾರಿ ಬಾಡಿಗೆ ಕಳ್ಕೊಂಡು ಒಂದ್ 2000-1900 ರೂಪಾಯಿ ಗಂಟ ಉಳಿತದೆ. ಈಗ ನೀವ್ ಹೇಳಿ ಕಾಸ್ಟ್ ಬರೋದು ಯಾವ್ದು ಬೆಳೆ ನಿಮ್ಗಾದ್ರೆ? ಸರ್, ನಮ್ಗೆ ಒಟ್ಟು ಟೋಟಲ್ ಅಮೌಂಟ್ ಆಗಿ ಸಿಗೋದು ಕಬ್ಬೆ. ದಿನನಿತ್ಯ ಖರ್ಚಿಗೆ ತರಕಾರಿ, ಭತ್ತ, ಅದು ನಮ್ಗೆ ಊಟಕ್ಕೆ ಮಡಿಕೊಂಡು ಇನ್ನು ಟೋಟಲ್ ನಾನು ಎಲ್ಲ 4-5 ವರ್ಷದಿಂದ APMC ಹಾಕೊಂಬತ್ತಾವನಿ. ಜೊತೆಗೆ ಅದ್ರ ಜೊತೆಗೆ ನಾನು ಸ್ವಲ್ಪ ತಗೊಂಡು ಭತ್ತದ ವ್ಯಾಪಾರ ಮಾಡ್ತೀರಿ? ಅದು ಇದೊಂದು ತಿಂಗಳು ರಿಸ್ಕ್ ತಗೊಂಡು ಮಾಡ್ತೀನಿ. ರಿಸ್ಕ್ ತಗೊಂಡು ಮಾಡೋದ್ರಿಂದ ಸ್ವಲ್ಪ ಅನುಕೂಲ ಆಯ್ತದೆ, ನಿಮಗೂ ಅನುಕೂಲ, ಸ್ವಲ್ಪ ಆತರದಿಂದ ಮಾರೋರ್ಗೂ ಅನುಕೂಲ, ಇಬ್ಬರಿಗೂ ಅನುಕೂಲ ಆಗ್ತದೆ. ಈಗ ನಿಮ್ ತಂದೆಯವರು ಕೃಷಿ ಮಾಡ್ತಾ ಇದ್ರು? ಹೌದು ಸರ್, ನಮ್ಮ ತಂದೆ. ಅವ್ರೇನ್ ಬೆಳೀತಾ ಇದ್ರು ಸರ್? ಅವರು ಭತ್ತ, ಕಬ್ಬು, ತೋಟ, ತೆಂಗು ಇಷ್ಟು ಮಾಡಿದ್ರು ಅವರು. ಇನ್ನು ಅವರು ಸ್ವಲ್ಪ ಸ್ವಲ್ಪ ತರಕಾರಿ ಹಾಕಿಸ್ತಿದ್ರು, ಬದ್ನೆ, ಟಮಟೆ, ಮೆಣಸಿಗೆ ಇಷ್ಟು ಹಾಕಿಸ್ತಿದ್ರು. ಆಮೇಲೆ ಅವ್ರು ತೀರೋದ್ಮೇಲೆ ನಾನು ತೆಂಗು ನೆಟ್ಕೊಂಡು, ಇನ್ನು ಎಕ್ಸ್ಟ್ರಾ ತೆಂಗು ನೆಟ್ಕೊಂಡು, ಇನ್ನೂ ಸ್ವಲ್ಪ ಭೂಮಿ ಇದ್ದು ಅವೆಲ್ಲ ಪಣೆ ಒಡಿಸಿ, ಮಟ್ಟ ಮಾಡಿಸಿ, ಅವಕ್ಕೆಲ್ಲ ಪಂಪ್ ಸೆಟ್ ಮಾಡಿಸಿ, ಪೈಪ್ ಲೈನ್ ವ್ಯವಸ್ಥೆ, ಪ್ರತಿ ಒಂದು ವರ್ಕ್ಗೂ ಕ್ಯಾಪ್ ವ್ಯವಸ್ಥೆ ಮಾಡಿಸಿದ್ದೀನಿ. ಎಲ್ಲ ಮಾಡಿಸಿ ನಾನೇ ಸ್ವಂತ ಬೋರ್ವೆಲ್ ಒಡಿಸಿ, ಸ್ವಂತ ನನ್ನ ಹೊಲಕ್ಕೆ TC ಮಾಡಿಸಿ, ಟ್ರಾನ್ಸ್ಫಾರ್ಮರ್ ಪೆಟ್ಟಿ ಏನು ಬರ್ತದೆ ಅದೆಲ್ಲ ಮಾಡಿಸಿ ಸೌಲಭ್ಯ ಮಾಡ್ಕೊಂಡಿದ್ದೀನಿ. ಅದೇನು ತೊಂದರೆ ಇಲ್ಲ ಹೊಲಕ್ಕೆ. ಹೊಲದಲ್ಲಿ ನೀರು ಒಂದೆರಡು ಪಂಪ್ ಸೆಟ್ ಒಳ್ಳೆ ಚೆನ್ನಾಗಿ ನೀರು ಬಂದವೆ, ಇನ್ನೊಂದೆರಡು ಬಾರು ಕಮ್ಮಿ. ಜೊತೆಗೆ ಅಲ್ಲಿ ಕೆರೆ ನೋಡೋದ್ರಲ್ಲ, ಆ ಕೆರೆಗೆ ಒಂದು ಓಪನ್ ವೆಲ್ ಮಾಡಿಸ್ಕೊಂಡಿದ್ದೀನಿ, ಆದರೂ ಸಹಾಯನೂ ಚೆನ್ನಾಗದೆ ನನಗೆ. ಕೆರೆ ಓಪನ್ ವೆಲ್ ಮಾಡಿಸೋದ್ರಿಂದ ಯಾವ ಬೆಳೆಗೆ ಅದು ಅನುಕೂಲ? ಸರ್, ಎಲ್ಲ ಬೆಳೆಗೂ ಹಾಯಿಸ್ತೀನಿ ಅದನ್ನು, ಅತಿ ಅಗತ್ಯ ಇದ್ದಾಗ ಹಾಯಿಸ್ತೀನಿ. ಸುಮ್ಮನೆ ಎಲ್ಲ ಟೈಮ್ ಯೂಸ್ ಮಾಡೋಕ್ಕಿಲ್ಲ. ಅದ ಇಂಥ ಬೇಸಿಗೆ ಸಂದರ್ಭದಲ್ಲಿ ನೀರು ನನಗೆ ಬೇಕು ಅಂತ ಸಂದರ್ಭದಲ್ಲಿ ನಾನು ಅಲ್ಲಿದ್ದಾಗ ಹಾಯಿಸ್ತೀನಿ ಅಲ್ಲೇ ಇದ್ದು. ಎಲ್ಲಿ ತನಕ ವಿದ್ಯಾಭ್ಯಾಸ ಮಾಡಿದ್ರಿ ನೀವು? ಸರ್, ನಾನು 6ನೇ ಕ್ಲಾಸ್ ಮುಗಿಸಿ 7ನೇ ಕ್ಲಾಸ್ಗೆ ಹೋಗ್ಬೇಕಾಯ್ತು, ಅಷ್ಟರಲ್ಲಿ ಬಿಟ್ಟು ನಾನು ಆರಾಮ್ ಕಿಟ್ಕೊಂಡೆ. ಅಂದ್ರೆ ಅನಿವಾರ್ಯ ಆಗಿತ್ತು? ಅನಿವಾರ್ಯ, ನಾನು ಒಬ್ಬನೇ ಮಗ ಇರೋದೇಶದಿಂದ ಆರಂಭ ಮಾಡ್ಕೊಂಡೆ. ನನ್ಗೇನು ತೊಂದರೆ ಇಲ್ಲ, ಆರಂಭ ಮಾಡ್ಕೊಂಡ್ರು. ಒಬ್ಬ ವಿದ್ಯಾಭ್ಯಾಸ ಮಾಡ್ಕೊಂಡು ಏನ್ ಮಾಡ್ತಾನೆ ಅಷ್ಟ ನಾನು ಅಲ್ಲಿ ಮಾಡ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಾ, ಹೇಳಿ ನಿಮ್ ಮಕ್ಕಳ ಬಗ್ಗೆ. ಸರ್, ಹಿರಿ ಮಗ ಇಂಜಿನಿಯರ್ ಮಾಡ್ತಾವನೆ, ವಿದ್ಯಾವರ್ಧಕ, ಮೈಸೂರು. 2ನೇ ಮಗಳು ಮಹಾರಾಣಿ ಕಾಲೇಜಲ್ಲಿ ಫಸ್ಟ್ ಇಯರ್ PC ಮಾಡ್ತಾವಳೆ. 3ನೇ ಮಗ 8ನೇ ಕ್ಲಾಸು ನಮ್ಮೂರ್ ಪಕ್ಕ ಮಾರ್ಗೊಂಡಿ ಸ್ಕೂಲ್ ಹೋಯ್ತಾವನೆ. 3 ಮಕ್ಳು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಾಡ್ತಾವ್ರೆ 3 ಮಕ್ಳವೆ. ಕೃಷಿ ನಿಮಗೆ ಬದುಕಲ್ಲಿ ಏನೆಲ್ಲ ಕೊಟ್ಟಿದೆ ಇದುವರೆಗೆ? ಸರ್, ನನ್ಗೆ ಆದಷ್ಟು ತೃಪ್ತಿ ಕೊಟ್ಟದೆ, ಅದನ್ನ ನಂಬ್ಕೊಂಡು ಅನ್ನ ಉಣ್ತೇವೆ. ಇನ್ ಮುಂದುವೆ ಅದ್ರಲ್ಲೇ ಮಾಡೋದ್ ನಾವು. ಇನ್ ಮಕ್ಕಳನ್ನೇ ಬರೀ ಹೆಂಗೆ ಇದ್ದದ, ಅವರು ಖುಷಿಗೆ ಬರ್ತೀನಿ ಅಂದ್ರು ಬರ್ಬೋದು, ಅಥವಾ ಒಳ್ಳೆ ಎಜುಕೇಶನ್ ಮಾಡ್ತಾವನಿ ಅಂದ್ರು ಮಾಡ್ಕೊ ಹೋಗ್ಬೋದು. ಒಟ್ಟಿನಲ್ಲಿ ಎಜುಕೇಶನ್ ಇವತ್ತು ಮಾಡ್ತಾವ್ರೆ. ಈಗ ಕಬ್ಬಿನ ಬೆಳೆಯಲ್ಲಿ ಮತ್ತು ಭತ್ತದ ಬೆಳೆಯಲ್ಲಿ ನೀವು ತೆಗೆದಿರೋ ಒಂದು ಇಳುವರಿ ಪ್ರಮಾಣ ಸ್ವಲ್ಪ ಕೆಲವ್ರ ಗಮನ ಸೆಳೆದಿದೆ, ಚೆನ್ನಾಗಿ ಬೆಳೆದಿದ್ದಾರೆ. ಕೆಲವ್ರಿಗೆ ಗೊತ್ತದೆ, ಕೆಲವ್ರಿಗೆ ಗೊತ್ತಿಲ್ಲ. ಇರ್ಲಿ, ನಮಗೂ ಗೊತ್ತಿದೆ. ಇಷ್ಟು ಇಳುವರಿ ಬರ್ಬೇಕಾದ್ರೆ ಯಾವ ತರ ಯೋಜನೆ ಮಾಡ್ಕೋಬೇಕು? ಅದು ಬಿತ್ತನೆ ಬೀಜದ ಆಯ್ಕೆ ಆಗ್ಬೋದು, ಮಣ್ಣನ್ನ ಅದ ಮಾಡೋದಾಗ್ಬೋದು, ಕಾಲ ಕಾಲಕ್ಕೆ ಬೇಕಾದಂತ ಗೊಬ್ಬರ ಕೊಡೋದು, ಸಸ್ಯ ಸಂರಕ್ಷಣೆ ಮಾಡೋದಾಗ್ಬೋದು, ಹೇಳಿ ನಿಮ್ಮ ಕ್ರಮಗಳೆಲ್ಲ ಯಾವ ತರ? ಸರ್, ನಾನು ಕಬ್ಬಿಗೆ ನಾಟಿ ಮಾಡದ ಪೈರು ಕಡದ ತಕ್ಷಣ ವೀರ್ಯ ಬಿಡ್ತೀನಿ ಫಸ್ಟ್, ಯೂರಿಯಾ ಉಪಯೋಗಿಸ್ಬಿಟ್ಟು. ನೆಕ್ಸ್ಟ್ ನಾನು ಜಾಸ್ತಿ ಉಪಯೋಗಿಸೋದು 10-26 ಗೊಬ್ಬರ ಸರ್, 10-26 ಯೂರಿಯಾ, ಪಟಾಸು, ಉಪ್ಪು, ಬೂದಿ ಇಷ್ಟು ನಾನು ಕಾಳು ಗೊಬ್ಬರವಾಗಿ ಉಪಯೋಗಿಸಿದ್ದೆ ಜಾಸ್ತಿ. 10-26 ಪಟಾಸು, ಯೂರಿಯಾ, ಉಪ್ಪು, ಅದರಲ್ಲಿ ಫ್ಯಾಕ್ಟ್ ಉಪ್ಪೇ ಹಾಕೋದು ನಾನು. 10-26 ಇಪ್ಪು 10-26 ಇನ್ನು ಯೂರಿಯಾ ಮಾಮೂಲಿ ಯಾವುದಾದ್ರೂ ಸರಿ, ಯಾವ ಕಂಪ್ನಿದಾದ್ರೂ ಸರಿ ಯೂರಿಯಾ. ಸರ್ ಎರಡು ಹಸುಗಳು ಇದೆ, ಅದು ಮನೆಗೆ ಹಾಲುವೆ ಜೊತೆಗೆ ಆರಂಭಕ್ಕು ಅವೇ ಮಾಡ್ತಾರ ಈಗ. ಈಕೆ ಮೊದ್ಲೆಲ್ಲ ಓರಿ ಸಾಕ್ತಿದ್ರು ನಮ್ ಗೌಡ್ರ ಇದ್ ಕಾಲದಲ್ಲಿ, ಈಗ ಓರಿ ಬಿಟ್ಟು ಒಂದ್ 3 ವರ್ಷ ಆಗೋಯ್ತು. ಅಂದ್ರೆ ನನ್ ಮಗ ಫಸ್ಟ್ ಇಯರ್ ಪಿ ಯು ಸಿ ಮಾಡ್ತಾ ಇರ್ಬೇಕಾದ್ರೆ ಬೆಳ್ಳೂರ್ ಕ್ರಾಸ್ ಅಲ್ಲಿ ಅವ್ನ್ ಮುಗಿಸ್ಕೊಂಡು 2ನೇ PUC ಗೆ ನನ್ನ ಜಮೀನ್ ತಗೊಂಡೆ. ಆಗ 1 ಎಕರೆ ಹೊಲ ತಗೊಂಡೆ. ಆ ಟೈಮ್ನಲ್ಲಿ ಅವನು ದುಡ್ಡು ಕಟ್ಬೇಕಾರೆ ಓರಿ ಮಾರ್ಬಿಟ್ಟು ಕಟ್ಟನು ಇನ್ ತಗೊಳ್ಳಿಲ್ಲ ಇನ್ನು ಹೆಂಗೋ ಆಗ್ಲಿಂದ ಸ್ಕೂಲ್ ತಗೊಂಡು ಹೆಂಗೋ ಕರೋಗೆ ಮತ್ತೆ ಆರಾಮ್ ಕ್ಯಾರೆಕ್ಟರ್ ಅವರಲ್ಲೇ ಮಾಡ್ತಾರೆ. ಅದು ಒಟ್ಟಿನಲ್ಲಿ ಓದೋದಕ್ಕೆ ಬೇಕಾದ ದುಡ್ಡನ್ನ ಅಲ್ಲಿಗೆ ಹಾಕಿದೀನಿ. ಅದು ಒದಗಿಸ್ತು ಓರಿ ಅಲ್ವಾ. ಈಗ ಒಂಥರ ತೃಪ್ತಿ ಇದೆ ಅಲ್ವಾ? ಹೌದು ಸರ್. ಈಗ ನಿಮ್ ಬೆಳೆ ಕ್ಷೇತ್ರ ನೋಡಿದಾಗ ನಾವು ಬಾಳೆ ಇದೆ, ಅದು ಒಂದು ಬಾಳೆನೋ ಒಂದು 500 ಗಿಡ ಹಾಕಿದ್ರಿ, ಈಗ ಎಲ್ಲ ಮುಗಿದಿದೆ ಅಂತ ಹೇಳಿದ್ರಿ. ಏನ್ ರೇಟ್ ಸಿಕ್ತು ಸರ್? ನನ್ ಬಾಳೆ ಹಾಕ್ದಾಗ ರೈಟು ಡೌನ್ ಆಗ್ಬಿಟ್ಟಿತ್ತು. ಏಲಕ್ಕಿ ಸರ್ ಫಸ್ಟ್ ಸ್ಟಾರ್ಟಿಂಗು 70 ರೂಪಾಯಿ ಗೊನೆ ಓದಿದ್ರು ಸರ್ ಕೆಜಿ, 70 ರೂಪಾಯಿಗೆ ವರ್ಮಹಾಲಕ್ಷ್ಮಿಲಿ. ಆಮೇಲೆ ಬಂತ 20 ರೂಪಾಯಿ ಬಂದ್ಬಿಡ್ತು ಸರ್. ಅದು ನಿಮಗೆ ಲಾಭ ಆಗ್ಲಿಲ್ವಾ ಅಥವಾ ಖರ್ಚು ಬಂತ ಸರ್? ನಮಗೆ ಏಲಕ್ಕಿಲಿ ಒಳ್ಳೆ ಲಾಭ ಆಯ್ತು, ಪಚ್ಚಬಳ್ಳಿ ಲಾಸ್ ಆಯ್ತು. ಲಾಸ್ ಆಯ್ತು ಅಂದ್ರೆ ನನ್ ಗಂಟು ಹೋಗ್ಲಿಲ್ಲ, ನಾನು ಮಾಡಿದ ಖರ್ಚು ವೆಚ್ಚ ಆಯ್ತು. ಒಟ್ಟಲ್ಲಿ ಗಂಟು ಹೋಗದೆ ಇರೋಂಗ್ ನೋಡ್ಕೋಬೇಕು. ಹೌದು ಸರ್ ಅಲ್ವಾ? ಗಂಟ್ಗೆ ಮೋಸ ಆಗ್ಲಿಲ್ಲ, ಏಲಕ್ಕಿಲಿ ಒಳ್ಳೆ ಲಾಭ ಆಯ್ತು. ಅಡಿಕೆ ರೈಟ್ ಸಿಕ್ತಲ್ಲ, ಈ ಅಡಿಕೆ ಬೆಳೆನಲ್ಲಿ ಹೆಂಗೆ ಗಂಟು ಬರ್ತಿದ್ಯಾ ಹೋಗ್ತಿದ್ಯಾ ಸರ್? ಅಡಿಕೆ ಬೆಳೆ ನನಗೆ ಈವಾಗ ಒಂದು 10 ಮರ 9 ಕಡ್ದಾವೆ, ಅದನ್ನ ನೋಡದ ನೆಕ್ಸ್ಟ್ ಸರಿ ಹೆಂಗ್ ಸಿಗ್ತದೆ ಅನ್ನೋದು. ತೆಂಗಲ್ಲಂತೂ ಒಳ್ಳೆ ಇಳುವರಿ ಇದೆ. ನಾನು ತೆಂಗಿನ ಮರ ಹಾಕಿದ್ಯಾರು ನೀವು ನಿಮ್ ತಂದೆ ಸರ್? ನಮ್ ತಂದೆ 50 ಮರ ಹಾಕಿದ್ರು, ಅದು ಈಗ ಆಲ್ರೆಡಿ ಫಸಲು ಬತ್ತಾವೆ. ನಾನೀಗ ಒಂದ್ 150 ಮರ ನೆಟ್ಟಿದ್ದೀನಿ. ನನ್ನವು ನಾನ್ ನೆಟ್ಟಿರೋಂತ ಮರಗಳು ಈಗ ಒಬ್ಬಳ ಕಡಿತಾವೆ ನೋಡದ. ವರ್ಷದಲ್ಲೆಲ್ಲ ಅವು ಒಂದ 50 ಮರದ ಮೇಲೆ ರೀಚ್ ಆಯ್ತವೆ. ಒಟ್ಟಿಗೆ ನಮ್ ತಂದೆ ನನ್ ಮಾಡಿರೋದೆಲ್ಲ ಒಟ್ಟಿಗೆ ಮುಂದಿನ ವರ್ಷ ತೊತ್ತು 100 ಮರಕ್ಕೆ ಬಲ್ಕೆ ಹೋಯ್ತೆ ಫಸ್ಲಿಗೆ. ಇನ್ನು 100 ಮರ ಸಣ್ಣವೆ. ಇನ್ನು ಅಡಿಕೆ? ಅಡಿಕೆ ಸರ್ ನಮ್ ತಂದೆ ನೆಟ್ಟಿದ್ದು 300 ಸಸಿ ಅಷ್ಟರಲ್ಲೇ ಇದಾವೆ. ಅವರಲ್ಲಿ ಈಗ 10 ಮರ 9 ಕಡ್ದವೆ, ಫಲ ಈ ವರ್ಷ, ನೆಕ್ಸ್ಟ್ ಸರಿ ಭತ್ತ ಫಸಲ ಹೂವೆ. ಹೋಯ್ತು ಅಡಿಕೆ ತೆಂಗು ರೆಡಿ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದು. ನಿಮ್ಮ ಶ್ರೀಮತಿಯವರ ಹೆಸರೇನು ಸರ್? ವೀಣಾ ಅಂತ ಅವಳ ಹೆಸರು. ಅವರು ನಿಮ್ ಜೊತೆ ಎಲ್ಲ ಅವರೇ ಮಾಡ್ತಾ ಇರೋದು ಜಾಸ್ತಿ, ನನ್ಗಿತ್ ಹೆಚ್ಚಾಗಿ ನಮ್ ತಾಯಿ ನಮ್ಮ ಮಿಸ್ಸಸ್ ಹೊಲದತ್ರ ಕೆಲಸ. ಅಂದ್ರೆ ನೀವು ನಾನು ವ್ಯವಹಾರಿಕವಾಗಿ ಹಿಂಗೆ ಭತ್ತ ಸೈಡು ಅಂದ್ರೆ ನನ್ ಮೆಣಸಿಗೆ ಹಾಕ್ರೆ ನಾನೇ ಮಾರ್ತೀನಿ, ಟೊಮಾಟೊ ಹಾಕ್ರೆ ನಾನೇ ಮಾರ್ತೀನಿ, ಅದು ಸಾವಂತಿ ಹಾಕ್ರೆ ನಾನು ಮಾರ್ತೀನಿ. ಅಂದ್ರೆ ಒಂದ ಅಂತ ಅಂತಂತಲೇ ನಾನು ಯಾವ ಟೈಮ್ದಲ್ಲಿ ಹೆಂಗೆ ಈಗ ಡಿಸೆಂಬರ್ ಇಂದ ಜನವರಿ ತನಕ ಗದ್ದೆ ಕೆಲಸ ಆಯ್ತದೆ, ಅದು ಬಡಿಯೋದು ಕುಯ್ಯೋದು ಅದು ಮಾಡಿಸ್ಬಿಟ್ಟು ಇನ್ ಜನವರಿಯಿಂದ ಭತ್ತದ ವ್ಯವಹಾರ APMC ಭತ್ತ ಹಾಕಕ್ಕೆ. ಇನ್ನು ಫೆಬ್ರವರಿಯಿಂದ ಏನು ತರಕಾರಿ ಮಾಡ್ತೀವಿ ಸರ್? ಜೂನ್ ತನಕನೂ ತರಕಾರಿ ಮಾಡ್ತೀವಿ, ನಾವೇ ಮಾರ್ತೀವಿ, ನಾನೇನು ಮಾರಕ್ಕೂ ಏನು ಅಂಜಕ್ಕಿಲ್ಲ. ಇನ್ನು ಜೂನ್ನಿಂದ ಕಬ್ಬನ ಆರಂಭ, ಕಬ್ಬು ನೆಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸರ್ ನಮ್ಮದು ಅಕ್ಟೋಬರ್ ಗಂಟು ಮುರಿ ಕಟ್ಟಾಗಂಟುವೆ ಅದ್ರ ಕೆಲಸ. ಉಳುಮೆ ಮಾಡೋದು, ಒಡ್ನಟ್ಟಿ ಆಡೋದು, ಅದು ಗೊಬ್ಬರ ಹಾಕೊಂಡು ಉಳುಮೆ ಎಲ್ಲನೂ ಮಾಡಬೇಕಲ್ಲ, ಅಲ್ಲಿ ಗಂಟ ಆ ಕೆಲಸ. ಇನ್ನೊಂದು ತಿಂಗಳಿಗೆ ಯಾಪ್ ಸಿಗ್ತದೆ, ಅದೊಂದು ಟೈಮಲ್ಲಿ ಸರ್ ನಾವು ಗದ್ದೆ ಹೊಲ ಎಲ್ಲ ಬಳಸ್ಕೊಂಡು ಆರಾಮ ಮನೆ ತವಿರ್ತೀವಿ. ಇನ್ನು ಹಂಗಂಗೆ ಇನ್ನು ಡಿಸೆಂಬರ್ ಹತ್ರ ಬಂದ್ರೆ ಗದೆ ಕುಲ್ ತಿರ್ಗ ಸ್ಟಾರ್ಟ್ ಆಗ್ತದೆ, ಗದೆ ಕುಲ್ ಮುಗಿಸ್ಕೊಳ್ಳ ತಿರ್ಗ ಇನ್ ಮತ್ತೆ ಅದೇ ನಮ್ದು. ರೈತ ಬಾಂಧವರೇ ಗಮನಿಸಿ, ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ವತಿಯಿಂದ ರೈತರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜುಲೈ 26ರಂದು ಸೋಮವಾರ ವಿವಿಧ ಬೆಳೆಗಳಲ್ಲಿ ಮಣ್ಣು ಪರೀಕ್ಷೆ ಆಧಾರಿತ ಸಮತೋಲನ ಪೋಷಕಾಂಶ ನಿರ್ವಹಣೆ ಕುರಿತ ತರಬೇತಿ ಇದೆ. ಹೆಸರನ್ನು ನೋಂದಾಯಿಸಿಕೊಳ್ಳಲು 8272 93 31 80 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಜುಲೈ 28ರಂದು ಬುಧವಾರ ಸಾವಯವ ಕೃಷಿಯಲ್ಲಿ ಭತ್ತದ ಬೇಸಾಯ ಕುರಿತ ತರಬೇತಿಯನ್ನು ಆಯೋಜಿಸಲಾಗಿದೆ. ದೂರವಾಣಿ ಸಂಖ್ಯೆ 8272 93 31 79. ಇಲ್ಲಿಗೆ ಕರೆ ಮಾಡಿ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಜುಲೈ 30ರಂದು ಶುಕ್ರವಾರ ಕೃಷಿಯೊಂದಿಗೆ ಅರಣ್ಯ ಪರಿಕಲ್ಪನೆ ಹಾಗೂ ಅವಕಾಶಗಳನ್ನು ಕುರಿತ ತರಬೇತಿಗೆ ನೋಂದಾಯಿಸಿಕೊಳ್ಳಲು 8272 93 31 16 ಈ ಸಂಖ್ಯೆಗೆ ಕರೆ ಮಾಡಬಹುದು. ತರಬೇತಿಯಲ್ಲಿ ಭಾಗವಹಿಸುವ ರೈತರು ಹಾಗೂ ರೈತ ಮಹಿಳೆಯರಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಸಕ್ತರು ಈಗ ತಿಳಿಸಿದಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಪ್ರತಿ ತರಬೇತಿಗೆ ಗರಿಷ್ಠ 30 ಮಂದಿಗೆ ಮಾತ್ರ ಅವಕಾಶವಿದೆ. ಮೊದಲು ನೋಂದಣಿ ಮಾಡಿದವರಿಗೆ ಆದ್ಯತೆ ನೀಡಲಾಗುವುದು ಎಂದು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ತರಕಾರಿ ಬೆಳೆಗಳನ್ನ ನೀವೇ ಬೆಳಿತೀರಿ, ಜೊತೆಗೆ ಮಾರುಕಟ್ಟೆಗೂ ನೀವೇ ತಗೊಂಡು ಹೋಗಿ ಮಾರಾಟ ಮಾಡ್ತೀರಿ ಮಾಡ್ತೀನಿ ಹೇಳಿ, ಅದ್ರ ಅನುಭವ ನಿಮ್ಗೆ ಹೇಳಿ ಸರ್. ಮಾರುಕಟ್ಟೆ ತಗೊಂಡು ಹೋಗು ಮಾರ್ತೀನಿ, ಜೊತೆಗೆ ಲಳ್ಳಳ್ಳಿಲೂ ಮಾರ್ತೀನಿ ನಾನು. ನನ್ ಮಕ್ಕಳು ಬಿಡುವಾಗ ಅವರು ಮಾರ್ತಾರೆ. ಈ ಕರೋನಾ ಸಂದರ್ಭದಲ್ಲಿ ನಿಮ್ಮ ಮಗನೇ ಮಾರದ್ನಂತಲ್ಲ ಸರ್? ಕರೋನಾ ಟೈಮ್ನಲ್ಲಿ ನನ್ನ ಮಗನೇ ಸೌಂತೆಕಾಯಿನೂ ಮಾರ್ದ, ಮಾರಿದ್ರು ಇಬ್ರುವೆ. ಟೊಮಾಟೆ ಹಣ್ಣು ಮಾರದ್ರು ಒಳ್ಳೆಳ್ಳಿ ಮೇಲೆ ತುಂಬಕೊಂಡೋಗಿ ತುಂಬಕೊಂಡೋಗಿ. ಹಿಂಗೆ ಗಾಡಿಲಿ ಹಾಕೊಂಡು ಹೋಗ್ಬಿಡೋದು ಸರ್? ಬೈಕಲ್ಲಿ ಹಾಕೊಂಡು ಹೋಗೋರು, ಡೈಲಿ ಬೆಳಿಗ್ಗೆ ಒಂದು ಟ್ರಿಪ್, ಸಾಯಂಕಾಲ ಒಂದು ಟ್ರಿಪ್ ಹೋಗೋರು. ಡೈಲಿ ಒಂದ್ಸಲ ದುಡ್ಡು ಮಾಡ್ಕೊಂಬರೋರು ಡೈಲಿ ದಿನನಿತ್ಯ. ಬೆಳಿಗ್ಗೆ ಹೇಳ್ತು ಅಂದ್ರೆ ಸಾವಂತಕಾಯಿ ಕುಯ್ಕೊಂಡು ಹೋಗೋರು, ಹಳ್ಳಿಯಿಂದಲೇ ಬಿಸಿಲು ಟೈಮಲ್ಲಿ ಮಾರೋರು. ಆಮೇಲೆ ಸಂಜೆ ಹೊತ್ತು ಟೊಮಾಟೆ ಹಣ್ಣು ತಗೊಂಡೋಗಿ ಮಾರೋರು, ನಮ್ಮ ಅಕ್ಕಪಕ್ಕ ಹಳ್ಳಿಲೆಲ್ಲ ಮಾರೋರು. ಅಂದ್ರೆ ಆ ದಿನದಲ್ಲಿ ಎಷ್ಟು ಬೇಡಿಕೆ ಇದೆ ಅದನ್ನ ತಿಳ್ಕೊಂಡು ತಗೊಂಡು ಬಿಸಿಲು ಟೈಮಲ್ಲಿ ಸಾವಂತಕಾಯಿ ಮಾರೋರು, ಈ ಸಂಜೆ ಟೈಮಲ್ಲಿ ಟೊಮಾಟೆ ಹಣ್ಣು ಮಾರೋರು. ಒಟ್ಟು ದಿನನಿತ್ಯ ಅವ್ರ ಒಂದು ಟ್ರಿಪ್, ನಾನೊಂದು ಟ್ರಿಪ್ ಹೋಯ್ತಾರೆ ಅವು ಡೈಲಿ ದಿನನಿತ್ಯ ಒಂದ್ಸಲ ದುಡ್ಡು ಮಾಡ್ಕೊಂಬರೋ. ಯಾವಾಗ್ಲೂ ಹಿಂಗೆ ನೀವು ತರಕಾರಿ ಬೆಳೆದ್ರೆ ಹಿಂಗ್ ಮಾಡೋದು ಅಥವಾ ಈ ವರ್ಷದಲ್ಲಿ ಕೊರೋನಾ ಹಂಗಾಗಿತ್ತಲ್ಲ ಆ ವರ್ಷ ಮಾಡೋದು, ಇನ್ ಮೊದ್ಲೆಲ್ಲ ತಗೊಂಡೋಗಿ ನಮ್ ಕೇರ್ನಗರಕ್ಕೆ ಹಾಕೊಟ್ಬರೋ. ಅದು 10 ರೂಪಾಯಿ ಹೆಚ್ಚಾಗ್ಬೋದು, 10 ರೂಪಾಯಿ ಕಮ್ಮಿ ಆಗೋದು, ಅಲ್ಲಿ ಮಾರ್ಬಿಟ್ಟು ಬಂದ್ಬಿಡವು. ಈ ವರ್ಷದಲ್ಲಿ ಕೊರೋನಾ ಆಗ್ಬಿಟ್ಟು ಮಾರ್ಕೆಟ್ ಅಲ್ಲಿ ನಿಂತು ಬಿಟ್ವಲ್ಲ, ಹಂಗಾಗಿ ಹಳ್ಳಿ ಮಾರ್ದು. ಇದು ಒಳ್ಳೇದು ಅನ್ನಿಸ್ತು ನಿಮ್ಗೆ? ನಮ್ಗಿದೆ ಒಳ್ಳೇದು ಅನ್ನಿಸ್ತು, ಅದಕ್ಕಿಂತ ಇನ್ಮೇಲೆಲ್ಲ ಹಿಂಗೆ ಮಾಡ್ಬೋದು. ಹಿಂಗೆ ಮಾಡ್ಬೋದು, ಟೈಮ್ ಇದ್ರೆ ಅದೇ ತರ ಮಾಡ್ತೀವಿ ನಾವು. ಟೈಮ್ ಸಾಕಾಯ್ತಲ್ಲ, ಟೈಮ್ ಇಲ್ಲ ನಮ್ಗೆ. ಯಾಕೆಂದ್ರೆ ಗದ್ದೆ ಕಡೆನೂ ನೋಡ್ಬೇಕು, ಹೊಲ ಕಡೆನೂ ನೋಡ್ಬೇಕು. ಈಗ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಕೊಂಡೋದ್ರು, ಮೈಸೂರಲ್ಲಿ ಓದ್ತಾರಲ್ಲ, ಅಲ್ಲಿ ಹೊಂಟೋದ್ರು. ಈ ತರಕಾರಿ ಬೆಳೆಯುವಾಗ ಹೆಂಗೆ ಕುಂಟೆ ಲೆಕ್ಕದಲ್ಲಿ ಹಾಕೊಂಡು ಹೋಗ್ತೀರಾ ಹೆಂಗೆ? ಅಥವಾ ಸರ್ ಮೆಣಸಿನದಲ್ಲಿ ಬೇಡಿಕೆ ಇರುತ್ತೋ ಹೇಳ್ತೀನಿ. ಮೆಣಸಿನಕಾಯಿ ಟೆಮ್ಮಿನ ಕೆಜಿ ಲೆಕ್ಕನು ಮಾರ್ತೀವಿ. ಇವಿಯಾಗಿ ಬತ್ತು ಅಂದಾಗ ಕುಂಟಲ್ ಲೆಕ್ಕ ಸಿಕ್ತಾಗ, ಸ್ವಲ್ಪ ಸ್ವಲ್ಪ ಇದಾಗ ಗೊಂಬೆ ಚೀಲ 150-200 ರೂಪಾಯಿಗೆಲ್ಲ ಹೋಯ್ತವೆ. ಟೊಮಟೋನು ಅಷ್ಟೇ, ಟ್ರೈ ಲೆಕ್ಕ ಸರ್. ನಂದು ಹೋದ ಸರಿ 550 ರೂಪಾಯಿ ಗಂಟು ಮಾರಿದ್ದೀನಿ ಒಂದು ಟ್ರೈ. ಅದಕ್ಕಿಂತ ಮುಂಚಿತವಾಗಿ 100 ರೂಪಾಯಿಗೂ ಮಾರಿದ್ದೀನಿ. ಈ 300-400-200ಕ್ಕೆಲ್ಲ ಮಾರಿದ್ವು ಟೊಮಟೊ ಹೋದ ಸರಿ. ಆಮೇಲೆ ಸೌಂತೆಕಾಯಿ 250 ರೂಪಾಯಿ ಮೂಟೆ, 150 ಮೂಟೆ, 100 ರೂಪಾಯಿ ಮೇಲೆ ಇಷ್ಟಕ್ಕೆಲ್ಲ ಮಾರಿದ್ದೀನಿ. ಎಷ್ಟು ಪ್ರದೇಶದಲ್ಲಿ ನೀವು ಆಗ್ತಾ ಹೋಗ್ತೀರಾ ಅಂತ ಸರ್? ಅದಕ್ಕಾಗಿ ಒಂದು ರೆಕ್ರೆಸ್ಟ್ ಜಮೀನು ಬಿಟ್ಕೋತೀನಿ. ಈ ಬ್ಯಾಚ್ ಮುಗಿತೀನಿ, ಇನ್ನೊಂದು ಬ್ಯಾಚು ಹಂಗೆ ಮಾಡ್ಕೊಂಡೇ ಮಾಡ್ಕೋತೀನಿ. ಈಗ ಒಂದು 1/2 ಎಕರೆ ಟೊಮೆಟೊ ನೆಟ್ಟಿದೆ, ಆ ಟೊಮೆಟೊ ತೆಗೆದ್ಬಿಟ್ಟು ಸೌಂತೆ ಮಡಗ್ತೀನಿ. ಅಲ್ಲಿಗೆ ಟೊಮೆಟೊ ಮಡಗಿದೆ ಒಂದು 1/2 ಎಕರೆಯಲ್ಲಿ, ಆ ಟೊಮೆಟೊ ತೆಗೆದ್ಬಿಟ್ಟು ಅಲ್ಲಿ ಸೌಂತೆ ಹಾಕತ್ತೀವಿ. ಆ ಥರ ಆ ಜಾಗ ಸ್ವಲ್ಪ ದಿನ ಬಿಡೋ, ಸ್ವಲ್ಪ ಬಿಡ್ತೀನಿ ಅಂದರೆ ರೋಟ್ರಿ ಹೊಡೆಸ್ಬಿಟ್ಟು ಸಿ ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡಿಸ್ಬಿಟ್ಟು ಒಂದು ವಾರ 15 ಬಿಸಿಲಲ್ಲಿ ಮಾಗಿಸ್ಬಿಟ್ಟು ಪುನಃ ಯಾವ್ದಾರು ಒಂದು ಆರಂಭ ಮಾಡ್ತೀವಿ. ಅಲ್ಲ ಈಗ ನಿಮ್ಮ ಮಾತಿನಲ್ಲಿ ನೀವು ಹೇಳ್ತಾ ಹೋದ್ರಿ, ಬರೀ ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಹೇಳಿದ್ರಿ, ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡೋದು ಮಾಡಿಲ್ಲ ಸರ್. ಅದು ಟಿ ಗೊಬ್ಬರ ನನಗೆ ಸಾಕಾಯ್ತಲ್ಲ, ಇರೋ 2 ಹಸುಗಳು ಅದರಲ್ಲಿ ಏನು ವರ್ಷಕ್ಕೆ 3-4 ಟ್ರ್ಯಾಕ್ಟರ್ ಆಯ್ತದೆ. ಅದರಲ್ಲಿ 1 ವರ್ಷ ಗದ್ಗೆ ಹಾಕಿಸ್ಕೋತೀನಿ, 1 ವರ್ಷ ಅಡ್ಕೆಗೆ ಹಾಕಿಸ್ಕೋತೀನಿ. ಈ ವರ್ಷ ಇದೇ ಈಗ ಅಡ್ಕೆಗೆ ಬೇಕು, ಮತ್ತೆ ಜೊತೆಗೆ ಅಷ್ಟನ ಬೇರೆ ಹಾಕ್ತಾವನಿ ಒಂದು 1/4 ಎಕರೆಗೆ ಅಲ್ಲಿಗೆ ಹಾಕ್ಸ್ಕೊಳ್ಳೋಣ ಅಂತ. 1-3 ಟ್ರ್ಯಾಕ್ಟರ್ ಅಂದ್ರೆ ಅಷ್ಟಕ್ಕೆ ಹಾಕ್ಸ್ಕೊಳ್ಳೋಣ ಅಂತ. ಕೆಲವು ಬೆಳೆಗಳಿಗೆ ಮಾತ್ರ ಬೆಳೆಸ್ತೀರಿ? ಅದು ಅಗತ್ಯ. ತರಕಾರಿಗೆಲ್ಲ ಏನು ಅದೆಲ್ಲ ಬಳಕೆ ಮಾಡಲ್ಲ, ಅದೇನು ಬೇಕಿಲ್ಲ, ಔಷಧಿನೇ ಸಾಕು, ನಮ್ಮ ರಾಸಾಯನಿಕ ಗೊಬ್ಬರನೇ ಸಾಕು. ಈಗ ಮಣ್ಣಿನ ಫಲವತ್ತತೆ ದೃಷ್ಟಿಯಿಂದ, ಮಣ್ಣಿನ ಆರೋಗ್ಯವನ್ನ ನಾವು ಕಾಪಾಡೋ ದೃಷ್ಟಿಯಿಂದ ಸಾವಯವ ಅಂಶಗಳನ್ನು ಸೇರಿಸಬೇಕು. ಅಭಾವ ಇದೆ ಅಂತ ನೀವು ಈ ತರ ಮಾಡ್ತಿದ್ದೀರಿ. ನಾನು ಜೊತೆಗೆ ಈಗ 3 ವರ್ಷದಲ್ಲಿ ಸರ್ 1-1.5 ಎಕರೆಗೆ 130 ಟ್ರ್ಯಾಕ್ಟ್ರು ಗೋಡ್ ಹೊಡೆಸಿದೆ. ಸ್ವಲ್ಪ ಕೆಮ್ಮಣ್ಣು ಮಿಕ್ಸ್ ಆಗಿರೋ ಅಂತ ಗೋಡ ನೋಡಿ, ಅಲ್ಲಿ ಪಕ್ಕದಲ್ಲಿ ಕೆರೆ ಇದೆ, ಕೆರೆಯಲ್ಲಿ ಹೊಡೆಸಿದ್ದೆ ಟ್ರ್ಯಾಕ್ಟರ್ ಮಾಡಿ, JCP ಮಾಡಿ ಹೊಡೆಸಿದ್ದೆ. ಹಂಗೆ ಮೇಲ್ಮಣ್ಣಾಗಿ ಹಂಗಾಗಿ ಒಸಿ ಬೆಳೆ ಸಕ್ಸಸ್ ಆಯ್ತಿರೋದಿಲ್ಲ ಅಂದಿದ್ರೆ ಬೆಳೆ ಸಕ್ಸಸ್ ಆಯ್ತಿರ್ಲಿಲ್ಲ. ಅದನ್ನ ಹೇಳಿ, ನೀವು ಗೋಡನ್ನ ಹೊಡೆಸಿದಿರಿ ಅಲ್ವಾ? ಈಗ ನೆಕ್ಸ್ಟ್ ಎಲ್ಲಾನು ಇಂತ ಬ್ಯಾಸ್ಗೆಗೆ ಹೊಡೆಸ್ತೀನಿ. ಈಗ ವೀಣಾ ಅವರು ನಿಮ್ಮ ಕೃಷಿ ಕೆಲಸಗಳಿಗೆಲ್ಲ ಅವರು ಸಾಥ್ ಕೊಡ್ತಾರೆ. ಹಾ ಸರ್, ಅವರೇ ಹೆಚ್ಚಾಗಿ ಅಂತ ಹೇಳಿದ್ನಲ್ಲ, ನಾನು ಹೊರಗಡೆ ಹೊಂಟಾಗ ಈಗ ಇರೋನೊಬ್ಬ ಅಲ್ವಾ, ಒಂದ್ ಮದ್ವೆ ಅಂದ್ರು ನಾನೇ ಅಟೆಂಡ್ ಮಾಡ್ಬೇಕು, ಒಂದ್ ಸಾವು ಅಂದ್ರು ನಾನೇ ಅಟೆಂಡ್ ಮಾಡ್ಬೇಕು, ಆಮೇಲೆ ಒಂದು ಸಂಬಂಧಿಕೆಲ್ಲಾರು ಬರ್ಬೇಕು ಅಂದ್ರು ನಾನೇ ಹೋಗ್ಬೇಕು. ಯಥೇಚ್ಛವಾಗಿ ನಮ್ ತಾಯಿ ಮತ್ತೆ ನಮ್ಮ ಮಿಸಸ್ಸೆ ಅಲ್ಲಿ. ಈಗ ನಿಮ್ ತಾಯಿ ಎಷ್ಟು ವಯಸ್ಸಿಗ ಸರ್? ನಮ್ ತಾಯಿಗೆಲ್ಲ 60 ವರ್ಷ ಆಗದೆ, ಆದ್ರೂ ಕೆಲಸ ಮಾಡ್ತಿರ್ತ. ಏನೆಲ್ಲ ಕೆಲಸಗಳು ಮಾಡ್ತಾರ ಅವ್ರು ನಿಮ್ ಜೊತೆ ಸರ್? ನಮ್ ಜೊತೆ ಅವರು ಕಳೆ ಕೀಳೋದು ಜಾಸ್ತಿ, ಕಳೆ ಅಂತೂ ತೆಗಿತಾರೆ, ಅವರೇ ಕಳೆ ತೆಗಿಯೋದು ಜಾಸ್ತಿ. ಆಮೇಲೆ ನಾಟಿ ಹಾಕ್ಬೇಕಾದ್ರು ಅವರೇ ಹಾಕ್ತಾರೆ, ಸಸಿ ನೆಡ್ಬೇಕಾದ್ರು ಅವರೇ ನೆಡ್ತಾರೆ, ಎಲ್ಲಾನು ಮಾಡ್ತಾರೆ ಸರ್. ಅವ್ರೇನು ಗದ್ದೆ ಕುಯ್ಯೋದು ಸಹ ಮಾಡ್ತಾರೆ, ಇವತ್ತು ಮಾಡ್ತಾವ್ರೆ. ನಾನು ಯಾಕೆ ಹೇಳ್ದೆ ಅಂದ್ರೆ, ಕುಟುಂಬದ ಎಲ್ಲ ಸದಸ್ಯರು ಕೃಷಿಯಲ್ಲಿ ಕೈ ಜೋಡಿಸಿದ್ರೆ ಅದು ಸಕ್ಸಸ್ ಆಗುತ್ತೆ ಅಲ್ವಾ? ಮನೆ ಬದುಕಬೇಕು ಅಂದ್ರೆ ಮಾಡ್ಬೇಕಲ್ಲವ. ಈಗ ಮುಂದುವರಿಯಕ್ಕೆ ಮಾಡ್ತಿರೋದಲ್ವಾ, ಹಿಂಗಾಗಿ ಎಲ್ಲ ಮಾಡ್ತೇವೆ. ಮುಂದುವರಿತಾ ಇದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹೌದು ಸರ್, ಮುಂದುವರಿತಾ ಇದೀವಿ. ಏನೆಲ್ಲ ಕೊಟ್ಟಿದೆ ಕೃಷಿ ನಿಮಗೆ ಸರ್? ಏನ್ ಕೊಡ್ಬೇಕು, ಎಲ್ಲ ನಿಮ್ದೇ ಆಗಿದ್ದೀವಿ. ಇನ್ನೇನ್ ಮಕ್ಕಳು ಎಜುಕೇಶನ್ ಮಾಡ್ತಾವ್ರೆ ನೋಡದ, ನಾಳೆ ಇನ್ನು ಟೈಮ್ ಅದೇ ಬರ್ಲಿ. ಇನ್ನು ಅರಣ್ಯ ಕೃಷಿ ಬಗ್ಗೆ ನೀವೇನು ಆಲೋಚನೆ ಮಾಡಿದ್ವಾ ಸರ್? ಅರಣ್ಯ ಕೃಷಿ ಬಗ್ಗೆ ಆಲೋಚನೆ ಮಾಡಿಲ್ಲ. ಜೊತೆಗೆ ಹೋಗಿ ತ್ಯಾಗ ಹೋಗಿ ಸಿಲ್ವರ್ ನೆಟ್ಟೆ. ಯಾಕದು ನನಗೆ ಅದು ಸರಿ ಕಾಣಿಸ್ತಾ ಇಲ್ಲ ಅದು. ಯಾಕೆಂದ್ರೆ ಅದು ತ್ಯಾಗದ ಮರ ಸಿಲ್ವರ್ ಮರ ಇರತ್ತೆ ಸಿಂದವ, ಯಾವ ಫಸ್ಲು ಬರೀಕಿಲ್ಲ. ಅಲ್ಲಿ ಮಾವಿದೆ, ಹುಣಸೆ ಮರ ಇದೆ, ಇಂಬಿ ಮಳೆ ಇದೆ. ನಮ್ಗಾಗುವಷ್ಟು ಈಗ ನಮಗೆ ಆಗುವಷ್ಟು ಮಾವು ಸೌಲಭ್ಯ ಇದೆ. ಆಮೇಲೆ ನಮ್ಗಾಗುವಷ್ಟು ಹುಣಸೆ ಹಣ್ಣಿದೆ, ಮನೆಗಾಗುವಷ್ಟು ಇಂಬೆ ಹಣ್ಣಿದೆ. ದಾಳಿಂಬೆ ಗಿಡ ಒಂದೆರಡು ಗಿಡ ಇದ್ದು ಅದ್ರಲ್ಲಿ ಒಂದು ಸತೋಗ್ಬಿಡ್ತು, ಒಂದು ಗಿಡ ಅದೇ ಮನೆಗಾಗುವಷ್ಟು ಇತ್ತು ಅದುವೆ. ಇನ್ನು ಸಪೋಟ ನೆಟ್ಟಿಲ್ಲ, ನೆಡ್ಬೇಕು ಅದನ್ನು ಈಗ. ಎಲ್ಲರೂ ಒಳ್ಳೆ ತಳಿನ ತಂದು ನೆಡ್ಬೇಕು ಸರ್. ಒಟ್ಟಲ್ಲಿ ಅಡಿಕೆ ತೆಂಗು ಇದು ನಿಮಗೆ ಮುಖ್ಯವಾದ ಬೆಳೆ ಅದೇ ಮುಖ್ಯವಾಗಿ ನೆಚ್ಕೊಂಡಿದ್ದೀರಿ? ನನಗೆ ಇಂಪಾರ್ಟೆಂಟ್ ನೆಚ್ಕೊಂಡಿರೋದು ಕಬ್ಬು, ಎರಡನೇ ತೆಂಗು, ಆಮೇಲೆ ಅಡಿಕೆ. ಪೌಷ್ಟಿಕಾಂಶಗಳ ನಿರ್ವಹಣೆ ಎಲ್ಲ ಬಹುತೇಕ ರಾಸಾಯನಿಕದೇ ಮಾಡ್ತೀರಿ? ನೀವು ಮಾಡ್ತೀನಿ ಸರ್, ಅದೆಲ್ಲ ಅನುಭವ ತಿಳ್ಕೊಂಡಿದ್ದೀನಿ. ಈಗ ಜೊತೆಗೆ ಒಂದೂವರೆ ಎಕರೆ ಗದ್ದೆ ಅಂತ ಹೇಳಿದ್ನಲ್ಲ, ಅಲ್ಗೊಂದು ಪಂಪ್ಸೆಟ್ ಹಾಕ್ಸಿದ್ದೀನಿ ಈಗ. ಅಲ್ಲಿಗೆ ನನಗೆ 100-99 ಅಡಿಕೆ ಮಡ್ಕಬೇಕು ಅಂತ ಹಾಕ್ಸಿದ್ದೀನಿ. ಅಲ್ಲಿ ಅಡಿಕೆ ಹಾಕ್ಸ್ಬೇಕು, ಒಂದು ಸ್ವಲ್ಪ ಅಳಗದ್ದೆ ಅಲ್ಲಿಗೆ ಮೇಲ್ಮಣ್ಣು ಮಾಡಿಸಿ ಅವೆಲ್ಲ ಅವಸಿ ರೆಡಿ ಮಾಡಿಸಿ ಮಾಡಬೇಕು. ಜೊತೆಗೆ ಈ ಸತಿ ಖರ್ಚು ಜಾಸ್ತಿ ಬರ್ತದೆ ಅಂದ್ಬಿಟ್ಟು ಈ ಸರಿ ನಿಲ್ಲಿಸಿದ್ದೀನಿ. ನೆಕ್ಸ್ಟ್ ಸರಿ ಮಡಗ್ತೀನಿ, ನೆಕ್ಸ್ಟ್ ಜನವರಿ ಮಡಗಿಸ್ತೀನಿ ಅದು. ಈ ತರಕಾರಿಗಳನ್ನ ನೇರವಾಗಿ ಮಾರುಕಟ್ಟೆ ಮಾಡೋದ್ರಿಂದ ಅನುಕೂಲ ಆಗಿದೆ ನಿಮಗೆ? ಹೌದು ಸರ್, ನೇರವಾಗಿಯೂ ಹಾಕ್ತೀನಿ ತಗೊಂಡೋಗಿ, ನನಗೆ ಬಿಡು ಸಿಕ್ತಾಗ ತಗೊಂಡೋಗಿ ಹಳ್ಳಿ ಮೇಲೂ ಮಾರ್ತೀನಿ. ನೀವೇ ಸ್ವತಃ ಮಾಡ? ನಾನೇ ಸ್ವತಃ ಮಾಡ್ತೀನಿ, ನನ್ನ ಗಾಡಿಗೆ ಸ್ಕೂಟ್ರಲ್ಲಿ ತಗೊಂಡು ಮಾಡ್ತೀನಿ. ಮಕ್ಕಳು ಕೃಷಿಯನ್ನು ನಂಬಿ ಆರಾಮಾಗಿ ಬದುಕಬಹುದು ಅಂತ ಅನ್ಸುತ್ತಾ ನಿಮಗೆ? ಹೌದು ಸರ್, ಕೃಷಿ ಮಾಡಲು ನಂಬಿ ಶಿಕ್ಷಣ ಕೊಡಿಸ್ತಾ ಇದ್ರಿ, ಅದು ಬೇರೆ ವಿಷಯ. ಆದರೂ 20 ವರ್ಷಗಳ ಅನುಭವ ಹೆಚ್ಚು ಕಡಿಮೆ ನಿಮ್ದು? ಹೌದು ಸರ್, ಜಾಸ್ತಿ. ನಾನು ಲೆಕ್ಕಾಚಾರವಾಗಿ ಹೇಳ್ಕೋಬೇಕು ಅಂದ್ರೆ 15 ವರ್ಷಕ್ಕೆ ಆರಂಭಕ್ಕೆ ಬಂದ ನಾನು. ಅವಾಗ ಹೆಂಗಿತ್ತು ವ್ಯವಸ್ಥೆ ಸರ್? ಆಗ ಸ್ವಲ್ಪ ಹಿಂಸೆನೇ ಇತ್ತು ನಮಗೆ, ಎಲ್ಲ ಸೌಲಭ್ಯ ಕಮ್ಮಿ ಇತ್ತು. ಬತ್ತಾ ಬತ್ತಾ ಅಂತಂತವಾಗಿ ಮೇಲ್ ಬಂದಿದ್ದೀನಿ. ಇವಾಗ ಇನ್ನೂ 100-75 ಸೌಕರ್ಯ ಚೆನ್ನಾಗದೆ, ಇನ್ನೂ 25 ಕಮ್ಮಿ ಅದೇ. ಮಾಡಬೇಕು ಅದನ್ನ. ಈ ಹೂವಿನ ಕೃಷಿ ಅದೆಲ್ಲ ಸರ್ ಅದು ಮಾಡಿದೆ ಸರ್, ನಾನು ಹೂವು ಮಾಡೇ ಇಲ್ಲ. ಅದು ಅನುಭವ ಚೆನ್ನಾಗದೆ, ಹೂವು ಮಾಡ್ಬೇಕು ಅಂತಾರೆ. ನನ್ಗೆ ಇಲ್ಲಿ ಅದು ಬೆಳೆ ಸಮಸ್ಯೆ ಇಲ್ಲ, ಕಟ್ಟದ್ದು ಸಮಸ್ಯೆ ನನ್ಗೆ, ಹಂಗಾಗಿ ನಾನು ಹೂವು ಹಾಕಿಲ್ಲ. ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಈ ರೈತ ತಾನೇ ಬೆಳೆದ ಉತ್ಪನ್ನವನ್ನ ಸರಿಯಾದ ಬೆಲೆ ತಿಳ್ಕೊಂಡು ನೇರವಾಗಿ ಮಾರುಕಟ್ಟೆಗೆ ತಗೊಂಡ್ರೆ ಒಳ್ಳೇದು ಅಂತಾರೆ ಸರ್. ಅದು ನನಗೆ ಮೊಬೈಲ್ಗೆ ದಿನ ವಾಟ್ಸಪ್ ಬರ್ತದೆ, ರೈಟು ಮೈಸೂರು APMC ರೈಟು ಏನಿದೆ ಅಕಮ್ಸ್ ರೈಟು, ಅದು ಪ್ರತಿ ದಿನಾನು ನನಗೆ ಮೆಸೇಜ್ ಬರ್ತದೆ. ಅದು ರಜಾ ಶನಿವಾರ ರಜಾ ಅವತ್ತು ಬರೀಕಿಲ್ಲ, ಏನು ಉಳಿದ ದಿನ ಎಲ್ಲ ಬರ್ತದೆ. ಅಲ್ಲಿ ನೋಡ್ಕೊಂಡು ನಾವು ಈಗ ಅದಕ್ಕೆ ತಕ್ಕಂಗೆ ತರಕಾರಿನೂ ನೀವು ಬೆಳೆಯೋ ಆ ಟೈಮಲ್ಲಿ ಸರ್, ಇದು ಬೇಸಿಗೆ, ಈ ಟೈಮಲ್ಲಿ ಸೌಂತೆ ಓಡ್ತದೆ ಸರ್. ಮಾರ್ಚಿಲಿ ಟೊಮೊಟೊ ನೆಟ್ಟರೆ ಒಳ್ಳೆ ರೈಟ್ ಸಿಗ್ತದೆ. ಇನ್ನು ಮೆಣಸಿಗೆ ಯಾವಾಗಲೂ ನಿರಂತರ ಇರ್ತದೆ, ಒಟ್ಟಲ್ಲಿ ಬೆಳೆಯದೆ ಕಷ್ಟ ಆದ ಇತ್ತೀಚೆಗೆ ಮುರ್ಲೆ ಜಾಸ್ತಿ ಮುರ್ಲೆ. ಅದಕ್ಕೇನು ಔಷಧಿ ಹೊಡಿಲಿಲ್ವಾ ಸರ್? ಹೊಡಿತೀವಿ, ಆದರೂ ಈಗ ಬಂಗಾರಮ್ಮ ಅಂತ ಬತ್ತು ಹೊಸ ತಳಿ, ಟೊಮೊಟೊಲಿ ಶಿವಂ ಸರಿ ಒಳ್ಳೆ ತಳಿ, ಮೆಣಸಿಕೆಯಲ್ಲಿ ಬಂಗಾರಮ್ಮ ಅಂತ ಬತ್ತು ಅದು ಈಗ ಮುರ್ಲೆ ಬತ್ತಾದ. ಈಗ ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಿರ್ತಾರೆ ಮಹೇಶ್ ಅವರೇ. ಹೇಳಿ ಹೇಳಿ ಸರ್. ಈಗ ವೀಣಾ ಅವರು ನಿಮ್ಮ ಜೊತೆ ಎಲ್ಲ ಕೆಲಸಗಳಿಗೂ ಸಹಯೋಗ ನೀಡ್ತಾರೆ. ಹೌದು ಸರ್, ಹೌದು ಸರ್. ಬೆಳಿಗ್ಗೆ ಎಷ್ಟೊತ್ತು ಶುರು ಆಗುತ್ತೆ ನಿಮ್ಮಿಬ್ಬರ ಕೃಷಿ ಜೀವನ ಸರ್? ಅದೇ ಮನೇಲಿ ಹಸ್ಕೊಳ್ದು ಕಸ ಎಲ್ಲ ತೊಡೆದು ಹಾಕ್ಬಿಟ್ಟು ಮನೇಲಿ ಇನ್ನು ಕಾಫಿ ಗಿಫಿ ಮಾಡ್ಕೊಂಡು ಕೊಡ್ಬಿಟ್ಟು ಬೆಳಿಗ್ಗೆ ನಾವು 6 ಎದ್ದು ಇನ್ನು 6:30 ಎಲ್ಲ ಜಮೀನ್ ಹತ್ರ ಹೋಗಿ ಬಂದ್ಬಿಟ್ಟು ನೀವು 7 ಶುರು ಮಾಡ್ಕೊತೀವಿ ನಮ್ಮ ಬಂಗ್ಲೆ. ಅದೇ ಸಂದರ್ಭ ಇದ್ದಂಗೆ ಇವತ್ತು ಹೋಗಿ ಕೆಲಸ ಇತ್ತು ಅಂದ್ರೆ ಬೇಗ ಹೋಗ್ತೀವಿ, ಕೆಲಸ ಇಲ್ಲ ಅಂದ್ರೆ ಲೇಟ್ ಆಗೋಯ್ತೀವಿ. ಅಲ್ಲಿ ನಮ್ಮ ಕರೆಂಟ್ ಹೆಂಗ್ ಕೊಡ್ತಾನೆ ನೋಡ್ಕೊಂಡು ನಮ್ಮ ಸಮಯ ಸಂದರ್ಭ ನೋಡ್ಕೊಂಡು ಕೆಲಸ ಮಾಡ್ತೀವಿ. ರೈತ ಮಾರುಕಟ್ಟೆ ಬಗ್ಗೆ ಒಂದಿಷ್ಟು ತಿಳ್ಕೊಂಡಿರ್ಬೇಕು, ಯಾವ ಕಾಲದಲ್ಲಿ ಯಾವ ಬೆಳೆ ಬೆಳೆದ್ರೆ ರೈಟ್ ಸಿಗ್ತದೆ ಅದೆಲ್ಲ ನಿಮ್ಮ ಮೊಬೈಲ್ನಲ್ಲಿ ತಿಳ್ಕೊತೀವಿ. ತಿಳ್ಕೊತೀನಿ ಸರ್, ಅನುಕೂಲ ಆಗಿದೆ. ಅನುಕೂಲ ಆಗಿದೆ ಅಂದ್ರೆ ಭತ್ತ ಇಲ್ಲಿ ದಳ್ಳಿ ಮಾರಕ್ಕಿಲ್ಲ ಅಂದ್ರೆ APMC ಹಾಕ್ತೀನಿ, ಅದು ನಿಗದಿ ಆದ ರೈಟು ಸರ್ಕಾರ ಕೊಡ್ತದೆ. ಆಮೇಲೆ ನಮ್ಮ ಅಕೌಂಟ್ ದುಡ್ಡು ಬರ್ತದೆ ನೇರವಾಗಿ ಭತ್ತದ್ದು. ಹಂಗೆ ಕಬ್ಬಂದು ಸರ್, ಅದು ನಾನು ಜಾಸ್ತಿ ಕಬ್ಬಿಗೆ ಆಸೆ ಮಾಡ್ತೀನಿ, ಕಬ್ಬು ಬೆಳಿತೀನಿ. ಅದು ನಮ್ಮ ಮಾಮಲ್ಲಿ 5 ಫ್ಯಾಕ್ಟ್ರಿಗೆ ಹೋಗ್ತದೆ, ಅದು ನನ್ನ ಅಕೌಂಟ್ ದುಡ್ಡು ಬರ್ತದೆ. ಕಳೆದ ಬಾರಿ ಒಂದು 3-3.5 4 ಇತ್ತು, 200 ಆಗಿತ್ತು ಸರ್, 1 ಕಮ್ಮಿ ಆಗಿತ್ತು 200. ಈ ಸರಿ ಎಲ್ಲ ಕಿತ್ತಾಕ್ಬಿಟ್ಟು ಹೊಸ್ತಾ ಪೈವ್ಯಸ ನೆಡೋದು ಅಂದ್ಬಿಟ್ಟು ಕಿತ್ತಾಕ್ಬಿಟ್ಟಿದೆ. ಎಲ್ಲ 1-2 ಇತ್ತು ಸರ್, 100 ಆಗದೆ. ಆಮೇಲೆ ಒಂದು 20,000 ರೂಪಾಯಿಗೆ ಮಾರ್ಕೊಂಡಿದ್ದೀನಿ ಇಲ್ಲಿ ಜನಗಳಿಗೆ ಕಬ್ಬು ನೆಡಕ್ಕೆ ಬೀಜಕ್ಕೆ ನೆಟ್ಕೊಂಡು ಮಾರ್ಕೊಂಡಿದ್ದೀನಿ. ತಿರ್ಗಾ ಒಂದೆರಡು ಎಕರೆ ನೆಡ್ತೀನಿ ಹೊಸ ಕಬ್ಬಾಗಿ. ಇನ್ನು ಒಂದೊಂದು ಸ್ವಲ್ಪ ಅಷ್ಟನ್ನ ಇನ್ನೊಂದು ಸ್ವಲ್ಪ ತರಕಾರಿ ಬಿಟ್ಕೋತೀನಿ. ಎಲ್ಲ ಲೆಕ್ಕಾಚಾರವಾಗಿ ಹೋಗ್ಬೇಕು. ಹಾಂ, ಲೆಕ್ಕಾಚಾರವಾಗಿ ಎಷ್ಟು ಬೇಕು ಅಷ್ಟು ಬಿಟ್ಕೊಂಡು ಮಾಡ್ಕೋತೀವಿ ಸರ್. ಇನ್ನು ತಿರ್ಗಾ ನಮ್ಮದು ಇನ್ನು ನೆಕ್ಸ್ಟು ಜೂನ್ ಸ್ಟಾರ್ಟ್ ಆಗಿ 8ನೇ ತಿಂಗಳಿಗೆ ಎಟ್ಲು ಗದ್ದೆ ಸ್ಟಾರ್ಟ್ ಆಯ್ತದೆ. ಎಟ್ಲು ಗದ್ದೆ ಮುಗಿಸಿ ಆಮೇಲೆ ತಿರ್ಗಾ ಗದ್ದೆ ಕುರಿ ಸ್ಟಾರ್ಟ್ ಆದಮೇಲೆ ಗದ್ದೆ ಕುನ್ ಮುಗಿಸಿ ನಾನು ತಿರ್ಗಾ ಭತ್ತ ಎ ಪಿ ಎಂ ಸಿಗೆ ವರ್ಕ್ ಮಾಡಬೇಕಲ್ಲ. ಯಾವುದೇ ಯಂತ್ರಗಳನ್ನು ಬಳಕೆ ಮಾಡೋಕ್ಕಾಗಲ್ಲ ನಿಮ್ಮ ಕೃಷಿ ಭೂಮಿಯಲ್ಲಿ ಅಲ್ವಾ ಸರ್? ನಾನು ಉಳುಮೆಗೆ ಮಾತ್ರ ಟ್ಯಾಕ್ಟ್ರ್ ಉಪಯೋಗಿಸ್ತೀನಿ. ಇನ್ನು ಗದ್ದೆ ಕುಯ್ಯೋಕಾಲಿ ಬಡಿಯೋಕಾಲಿ ತುಂಬಿಸೋಕಾಲಿ ನಾವೇ ಮಾಡ್ತೀವಿ ಸರ್ ಸ್ವಂತ. ಇವತ್ತಿಗೂ ನಾವೇ ಕೈ ಕುಯ್ಕೊಂಡು ನಾವೇ ಬಡ್ಕೊಂಡು ನಾವೇ ತುಂಬಿಸ್ಕೊಂಡು ಟ್ಯಾಕ್ಟ್ರಲ್ಲಿ ಇರ್ಕೊತೀವಿ. ಕೃಷಿ ಕಾರ್ಮಿಕರನ್ನ ನೀವೇನು ಜಾಸ್ತಿ ಆಶ್ರಯಿಸಲ್ಲ? ಇಲ್ಲ ಸರ್, ಇಲ್ಲ ಸರ್. ಉಳುಮೆಗೆ ಮಾತ್ರ ಟ್ಯಾಕ್ಟ್ರು ರೋಟ್ರಿ ಓಡ್ಸೋಕೆ ಮಾತ್ರ ಟ್ಯಾಕ್ಟ್ರು ಅಷ್ಟು ಉಪಯೋಗಿಸ್ತೀವಿ. ಇನ್ನು ಉಳ್ಕೊಂಡಿದ್ದೆಲ್ಲ ನಾವೇ ಯಾರಲ್ಲೇ ನಾವು ಜನಗಳೇ ಕೆಲಸ ಮಾಡ್ತೀವಿ. ಮನೆಯವರೆಲ್ಲ ತೊಡಗಿಸ್ಕೊಳ್ತೀರಿ? ಹಾಂ, ಮನೆಯವರೆಲ್ಲ ಮಾಡ್ತಾರೆ ಸರ್. ಈಗ ಮಹೇಶ್ ಅವರ ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಿರ್ತಾರೆ, ನಾವು ಒಂದೆರಡು ವಿಚಾರಗಳನ್ನು ಮಹೇಶ್ ಅವ್ರ ಜೊತೆ ಮಾತಾಡ್ಬೋದಾ ಅಂತ ಅನ್ನಿಸ್ತಿರುತ್ತೆ. ನಿಧಾನವಾಗಿ ನಿಮ್ಮ ದೂರವಾಣಿ ಸಂಖ್ಯೆನ 3 ಸರಿ ಕನ್ನಡದಲ್ಲಿ ಹೇಳ್ಬಿಡಿ ಸರ್. 9964668136 9964668136 9964668136 ಒಳ್ಳೆಯದು ಮಹೇಶ್ ಅವರೇ. ನಿಮ್ಮ ನಿರೀಕ್ಷೆಯ ಹಾಗೆ ಕೃಷಿ ಬದುಕು ಇನ್ನೂ ಯಶಸ್ವಿಯಾಗಲಿ. ಒಳ್ಳೆಯ ಒಂದು ವಿಚಾರಗಳನ್ನು ನೀವು ಹೇಳಿದ್ದೀರಿ, ಜೊತೆಗೆ ನೀವೇ ಹೇಳಿದ ಹಾಗೆ ನೇರವಾಗಿ ಮಾರುಕಟ್ಟೆ ಮಾಡುವಂಥದ್ದು, ಜೊತೆಗೆ ಯೋಜನಾಬದ್ಧವಾಗಿ ಕೃಷಿಯನ್ನು ಮಾಡುವಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಶಿಕ್ಷಣಕ್ಕೂ ಒಂದು ಆದ್ಯತೆಯನ್ನು ನೀಡಿ ನಿಮ್ಮ ಮಕ್ಕಳಿಗೂ ನೀವು ಒಳ್ಳೆಯ ಶಿಕ್ಷಣವನ್ನು ನೀಡಿಸೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಾಗೆ ಇನ್ನೂ ಹೊಸ ಬೆಳೆಗಳನ್ನು ನೀವು ಏನೆಲ್ಲ ಮಾಡಬೇಕು ಅಂತಿದ್ದೀರಿ ಅದೆಲ್ಲ ಯಶಸ್ವಿಯಾಗಲಿ ಅಂತ ನಾವು ಹಾರೈಸ್ತೀವಿ. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತು ಕೆಆರ್ಪೇಟೆ ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ಐಪನಹಳ್ಳಿಯ ಪ್ರಗತಿಪರ ಕೃಷಿಕ ಮಹೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರು ತಾಲೂಕು ನಾಗನಹಳ್ಳಿಯ ಗ್ರಾಮೀಣ ಕೃಷಿ ಹವಾಮಾನ ಸೇವಾ ವಿಭಾಗದಿಂದ ಬಂದ ಈ ವಾರದ ಮುನ್ಸೂಚನೆಯ ಪ್ರಕಾರ ಮುಂದಿನ 3 ದಿನಗಳು ಮೋಡ ಕವಿದ ವಾತಾವರಣವಿದ್ದು ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ತುಂತುರುವಿನಿಂದ ಸಾಧಾರಣ ಮಳೆ ಹಾಗೂ ಕೊಡಗು ಜಿಲ್ಲೆಯಲ್ಲಿ ಸಾಧಾರಣ ಮಳೆ ಬರುವ ಸಾಧ್ಯತೆ ಇದೆ. ಮೈಸೂರು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 27-29 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20-21 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಬೆಳಗಿನ ಗಾಳಿಯ ತೇವಾಂಶ 83-95% ಮಧ್ಯಾಹ್ನದ ತೇವಾಂಶ 55-57% ಮತ್ತು ಗಾಳಿಯು ಗಂಟೆಗೆ ಸರಾಸರಿ 4-5 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 28-29 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 20-21 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ 89-90%, ಮಧ್ಯಾಹ್ನದ ತೇವಾಂಶ 84-86% ಮತ್ತು ಗಾಳಿಯು ಗಂಟೆಗೆ ಸರಾಸರಿ 4-5 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 27-29 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ ಉಷ್ಣಾಂಶ 20-21 ಡಿಗ್ರಿ ಸೆಲ್ಸಿಯಸ್ ವರೆಗೆ ದಾಖಲಾಗುವ ಸಾಧ್ಯತೆ ಇದೆ. ಬೆಳಗಿನ ಗಾಳಿಯ ತೇವಾಂಶ 93-95%, ಮಧ್ಯಾಹ್ನದ ತೇವಾಂಶ 85-87% ಹಾಗೂ ಗಾಳಿಯು ಗಂಟೆಗೆ ಸರಾಸರಿ 4-5 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ಕೊಡಗು ಜಿಲ್ಲೆಯಲ್ಲಿ ಗರಿಷ್ಠ ಉಷ್ಣಾಂಶ 24-25 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 17-18 ಡಿಗ್ರಿ ಸೆಲ್ಸಿಯಸ್, ಬೆಳಗಿನ ಗಾಳಿಯ ತೇವಾಂಶ 98-99%, ಮಧ್ಯಾಹ್ನದ ತೇವಾಂಶ 96-98% ಮತ್ತು ಗಾಳಿಯು ಗಂಟೆಗೆ ಸರಾಸರಿ ಎರಡರಿಂದ ಮೂರು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇದೆ. ದೀರ್ಘಾವಧಿ ಹವಾಮಾನ ಮುನ್ಸೂಚನೆಯ ಪ್ರಕಾರ ಜುಲೈ 23ರಿಂದ ಜುಲೈ 29ರವರೆಗೆ ಸರಾಸರಿಗಿಂತ ಕಡಿಮೆ ಮಳೆಯಾಗುವ ಸಂಭವವಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ. ಮೈಸೂರು ತಾಲೂಕು ನಾಗನಹಳ್ಳಿಯ ಕೃಷಿ ಸಂಶೋಧನಾ ಕೇಂದ್ರದಿಂದ ರೈತ ಬಾಂಧವರಿಗೆ ಕೆಲವು ಸಲಹೆಗಳನ್ನು ನೀಡಿದ್ದಾರೆ. ಜುಲೈ ತಿಂಗಳಿನ 3 ಮತ್ತು 4ನೇ ವಾರದಲ್ಲಿ ಬಿತ್ತನೆ ಮಾಡಬಹುದಾದ ಬೆಳೆಗಳು ಹಾಗೂ ತಳಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಭತ್ತದ ಬೆಳೆಯ ತಳಿಗಳಾದ ಎಂಟಿಯು 1010 ಮತ್ತು ರಾಶಿ, ರಾಗಿ ತಳಿಗಳಾದ ಇಂಡಾಫ್ 5 ಮತ್ತು ಇಂಡಾಫ್ 9, ಎಂಆರ್ 6, ಜಿಪಿಯು 28, ಜಿಪಿಯು 66 ಮತ್ತು ಕೆಎಂಆರ್ 301 ತಳಿಗಳನ್ನು ಬಿತ್ತನೆ ಮಾಡಬಹುದೆಂದು ತಿಳಿಸಿದ್ದಾರೆ. ಮುಂಗಾರು ಹಂಗಾಮಿನ ಬಿತ್ತನೆಗೆ ಪ್ರಮಾಣೀಕರಿಸಿದ ಬಿತ್ತನೆ ಬೀಜವನ್ನು ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ಪಡೆಯಲು ಸೂಚಿಸಲಾಗಿದೆ ಮತ್ತು ಬಿತ್ತನೆ ಕಾರ್ಯ ಕೈಗೊಳ್ಳಬಹುದಾಗಿದೆ. ಬಿತ್ತನೆ ಮಾಡುವಾಗ ಏಕದಳ ಧಾನ್ಯದ ಬೀಜಗಳಿಗೆ ಅಜೋಸ್ಪೈರುಲಂ ಹಾಗೂ ಪಿಎಸ್ಬಿ, ದ್ವಿದಳ ಧಾನ್ಯದ ಬೀಜಗಳಿಗೆ ರೈಜೋಬಿಯಂ ಮತ್ತು ಪಿಎಸ್ಬಿಯಿಂದ ಉಪಚಾರ ಮಾಡಿ ಬಿತ್ತಬೇಕು. ಜುಲೈ ತಿಂಗಳಲ್ಲಿ ತೊಗರಿ ಬಿತ್ತನೆ ಮಾಡುವ ರೈತರು 2-3 ಅಡಿ ಅಂತರದ ಸಾಲುಗಳನ್ನು ಮಾಡಿ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 1/2 ಅಡಿ ಅಂತರವಿರುವಂತೆ, ಬೀಜವನ್ನು 1 ಅಂಗುಲಕ್ಕಿಂತ ಹೆಚ್ಚಿನ ಆಳಕ್ಕೆ ಬೀಳದಂತೆ ಬಿತ್ತನೆ ಮಾಡಬೇಕು. ಜಾನುವಾರುಗಳು ಕೋಳಿ ಮತ್ತು ರೇಷ್ಮೆ ಹುಳು ಸಾಕಾಣಿಕೆ ಕೇಂದ್ರಗಳಲ್ಲಿ ಸರಿಯಾದ ಉಷ್ಣಾಂಶವನ್ನು ಕಾಪಾಡಿಕೊಳ್ಳಬೇಕು. ಎರೆಹುಳು ಕೃಷಿ ಮಾಡುವವರು ಎರೆಕುಣಿಗಳಲ್ಲಿ ಎರೆಗೊಬ್ಬರ ಉತ್ಪಾದನೆಯಾಗುವವರೆಗೆ ಶೇಕಡ 60-70% ತೇವಾಂಶ ಇರುವ ಹಾಗೆ ನೋಡಿಕೊಳ್ಳಬೇಕು. ಎಲ್ಲಾ ಜಾನುವಾರುಗಳಿಗೆ ಜಂತುನಾಶಕ ಔಷಧಿ ಹಾಗೂ ಕಾಲು ಮತ್ತು ಬಾಯಿಬೇನೆ, ಚೆಪ್ಪೆಬೇನೆಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಸೂಕ್ತ ಚುಚ್ಚುಮದ್ದನ್ನು ಹಾಕಿಸಬೇಕು. ಆಡು ಮತ್ತು ಕುರಿಗಳಿಗೆ ಎಂಟರೋಟಾಕ್ಸಿಮಿಯಾ ರೋಗ ನಿರೋಧಕ ಹಾಕಿಸಬೇಕು. ದ್ವಿದಳ ಧಾನ್ಯಗಳಾದ ಅಲಸಂದೆ, ಉದ್ದು ಮತ್ತು ಹೆಸರು ಬೆಳೆಗಳಿಗೆ ಹಳದಿ ನಂಜು ರೋಗ ಕಂಡುಬಂದಿದ್ದು, ಇದನ್ನು ಹರಡುವ ಸಸ್ಯ ಹೇನಿನ ಹತೋಟಿಗೆ ಡೈಮಿಥೋಯೇಟ್ 30 EC 1.7 ಮಿಲಿಲೀಟರ್ ಅಥವಾ ಇಮಿಡಾಕ್ಲೋಪ್ರಿಡ್ 0.5 ಮಿಲಿಲೀಟರ್ ಔಷಧಿಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಬೇಕು. ರೋಗಗ್ರಸ್ತ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕು. ಕೊಡಗು ಜಿಲ್ಲೆಯ ರೈತ ಬಾಂಧವರಿಗೆ ತಿಳಿಸುವುದೇನೆಂದರೆ, ಕಾಳುಮೆಣಸಿನಲ್ಲಿ ಕೊಳೆ ರೋಗ ಮತ್ತು ಸೊರಗು ರೋಗ ಕಂಡುಬಂದಿರುವ ಕಡೆ ಇದರ ಹತೋಟಿಗೆ ಶೇಕಡ 2 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಶೇಕಡ 0.125 ಮೆಟಲ್ ಆಕ್ಸಿಲ್ ಔಷಧಿಯನ್ನು 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಬುಡಕ್ಕೆ ಸುರಿಯಬೇಕು. ಕಾಫಿಯಲ್ಲಿ ಕೊಳೆ ರೋಗ ಕಂಡುಬಂದಿರುವ ಕಡೆ ಇದರ ಹತೋಟಿಗೆ ಶೇಕಡ 2 ಗ್ರಾಂ ಝೈನೆಬ್ ಅಥವಾ ಮ್ಯಾಂಕೋಜೆಬ್ ಔಷಧಿಯನ್ನು 1 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಬುಡಕ್ಕೆ ಸುರಿಯಬೇಕು. ಕಾಫಿ ಬೆಳೆಗಾರರು ಮಣ್ಣಿನ ತೇವಾಂಶ ಲಭ್ಯತೆ ಮತ್ತು ಮಣ್ಣಿನ ಪರೀಕ್ಷಾ ವರದಿಯ ಆಧಾರದ ಮೇಲೆ ಮಣ್ಣಿನ ಪಿಎಚ್ ಅನ್ನು ಸರಿಪಡಿಸಲು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸುಣ್ಣವನ್ನು ಉಪಯೋಗಿಸಬೇಕು. ಬೆರ್ರಿ ಬೋರೆರ್ ಕೀಟದ ಬಾಧೆಯನ್ನು ನಿಯಂತ್ರಿಸಲು ಕಾಫಿ ಒಣಗಿಸುವ ಅಂಗಳ ಮತ್ತು ತೋಟಗಳಲ್ಲಿ ಬ್ರೋಕಾಟ್ರಾಪ್ಗಳನ್ನು ಅಳವಡಿಸಿ ಮತ್ತು ಕಾಫಿ ಕೊಯ್ಲು ಮುಗಿದ ನಂತರ ಗಿಡಗಳಲ್ಲಿ ಉಳಿದಿರುವ ಮತ್ತು ನೆಲದಲ್ಲಿ ಬಿದ್ದ ಹಣ್ಣುಗಳನ್ನು ಸಂಪೂರ್ಣವಾಗಿ ಆಯ್ದು ಶೇಖರಿಸಬೇಕು. ರೊಬಾಸ್ಟಾ ಕಾಫಿಯಲ್ಲಿ ಉತ್ತಮ ಹಣ್ಣಿನ ಸೆಟ್ಟಿಂಗ್ಗಾಗಿ ಹೂಮಳೆಯ ದಿನದಿಂದ 15-21 ದಿನಗಳಲ್ಲಿ ಬ್ಯಾಕಿಂಗ್ ನೀರಾವರಿಯನ್ನು ಒದಗಿಸಬೇಕು. ಕರಿಮೆಣಸು ಈಗ ಕೊಯ್ಲು ಹಂತದಲ್ಲಿದೆ. ಸೊರಗು ರೋಗ ಹೆಚ್ಚಾಗಿ ಕಂಡುಬಂದಿರುವ ಕಡೆ ಗಿಡದ ಬುಡವನ್ನು ಒಣ ಎಲೆಗಳಿಂದ ಮುಚ್ಚಿ ಅದರ ಸುತ್ತಲೂ ಮಣ್ಣನ್ನು 1/2 ಅಡಿ ಮಲ್ಚಿಂಗ್ ಮಾಡಿ ಮಣ್ಣಿನ ತೇವಾಂಶವನ್ನು ಶೇಖರಿಸಬೇಕು. ರೈತರು ದಾಮಿನಿ ಎಂಬ ತಂತ್ರಾಂಶವನ್ನು ಗೂಗಲ್ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡರೆ ಇದರಿಂದ ಮಿಂಚಿನ ಮುನ್ಸೂಚನೆಯನ್ನು ಅತ್ಯಂತ ನಿಖರವಾಗಿ ತಿಳಿಯಬಹುದು. ಹಾಗೆಯೇ ಮೌಸಮ್ ಮತ್ತು ಮೇಘದೂತ್ ತಂತ್ರಾಂಶಗಳಿಂದ ಮಳೆಯ ಮುನ್ಸೂಚನೆ ಮತ್ತು ಕೃಷಿ ಸಲಹೆಗಳನ್ನು ಪಡೆಯಲು ಸೂಚಿಸಲಾಗಿದೆ. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ರೈತ ಬಾಂಧವರೇ ಗಮನಿಸಿ, ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ವತಿಯಿಂದ ರೈತರಿಗೆ 1 ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜುಲೈ 26ರಂದು ಸೋಮವಾರ ವಿವಿಧ ಬೆಳೆಗಳಲ್ಲಿ ಮಣ್ಣು ಪರೀಕ್ಷೆ ಆಧಾರಿತ ಸಮತೋಲನ ಪೋಷಕಾಂಶ ನಿರ್ವಹಣೆ ಕುರಿತ ತರಬೇತಿ ಇದೆ. ಹೆಸರನ್ನು ನೋಂದಾಯಿಸಿಕೊಳ್ಳಲು 8277